ಅದ್ರ ಜೊತೆಗೆ ನೈಟ್ ಕಾಲೇಜ್ ಇತ್ತು, ಅದು ಎರಡೂ ನಿಭಾಯಿಸೋದಾಗಲ್ಲ ಅಂತ ಅದು ಬಿಟ್ಟು ಪೂರ್ತಿ ಇದನ್ನೇ ಮಾಡಲಿಕ್ಕೆ ತೊಡಗಿದ್ ಸರ್. ತನ ಮಾಡ್ತಿದ್ದೆ ಅಪ್ಪರ ಜೊತೆಗೆ. ಅಂದರೆ ಅದೇ ಇದೇ ಕಾರಣಕ್ಕೆ ಅವ ಪೂರ್ತಿ ಆಧುನಿಕ ಕೃಷಿ ಅಪ್ಪರದು. ಅವು ಎಲ್ಲ ತರೋದು ಹಾಕೋದು, ಈ ಸೀಡ್ಸು ಅವು ಎಲ್ಲ ಪ್ಲಾಟ್ ಮಾಡೋರು, ಕೈಯಲ್ಲಿ ರೊಕ್ಕ ಇರ್ತಿರಲಿಲ್ಲ. ಅವು ಮತ್ತು ಸಾಲಾಗೋದು, ನೀವು ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದು ನಮ್ಮನ್ನು ಬೈಯೋದು. ನಮ್ಮ ಜೊತೆಗೆ ಆಳುನು ಕೆಲಸ ಮಾಡೋರು ಎಲ್ಲರಿಗೆ ಬೈಯೋದು, ಉತ್ಪನ್ನ ಬರಲಿಲ್ಲ ಅನ್ನತ್ತೇ ಬೈಯೋದು. ಈ ಮೊದಲೇನು ಮಾಡ್ತಿದ್ರಲ್ಲ ಸರ್ ನಮ್ಮ ಅಜ್ಜರ, ಅಂದರೆ ಈ ಲಕ್ಷ್ಮೇಶ್ವರದಲ್ಲಿ ನಮ್ದು ಅಜ್ಜರದ ಅದು ಅಲ್ಲಿ ದೊಡ್ಡ ಮನೆತನ ಅದು ಕಮ್ತದ್ದು. 6 ಎತ್ತು 8 ಹತ್ತು ಇದ್ದಿದ್ವು, ಒಂದು 30 ಕೂರ್ಗೆ ಹೊಲ ಇತ್ತು. ಅಲ್ಲಿ 2 ವರ್ಷ ಶಾಲೆ ಹೋಗಿದ್ದೆ ಸರ್ ನಾನು, ಶಾಲೆ 7th ಮತ್ತು 8th ಅಲ್ಲೇ ಕಲ್ತದ್ದು. ಹಂಗಾಗಿ ಅವರು ಕೃಷಿಯನ್ನು ನಾನು ಹತ್ತಿರದಿಂದ ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಅಲ್ಲಿ ಎರೆ ಸೀಮೆ ಅಂತ ನಾವೇನು ಹೇಳ್ತೇವಲ್ಲ, ಹೌದು ಈ ಭಾಗದ ಗದಗ ಕುಂದಗೋಳ ಹುಬ್ಬಳ್ಳಿ ಈ ಭಾಗದ ಕೃಷಿಯನ್ನು ಆ 2 ವರ್ಷ ಅಲ್ಲಿದ್ದದಕ್ಕೆ ನಾನು ಅದನ್ನು ಹತ್ತಿರದಿಂದ ನೋಡಲಿಕ್ಕೆ ನನಗೆ ಸಾಧ್ಯ ಆಗಿತ್ತು. ಅಂದರೆ ಅದರ ಜೊತೆಗೆ ಇದ್ದೆ ಅವ್ರ ಜೊತೆ. ಅವರು ಬೆಳಗ್ಗೆ ಹೇಳೋದು, ಎತ್ತು ಜೋಪಾನ ಮಾಡೋದು, ದನ ಕರುಗಳು, ಆಮ್ಯಾಕೆ ಅವ್ರು ಬೆಳೀತಿದ್ದ ಬೆಳೆಗಳು ಇದೆಲ್ಲ ನಾನು ಭಾಳ ಹತ್ತಿರದಿಂದ ಅದು ಅದರಲ್ಲೂ ಪಾಲುಗಾರನಾಗಿನೇ ಅದನ್ನು ಕಂಡಿದ್ದರಿಂದ ನನಗೆ ಅದು ಒಂದು ಇದು ಇತ್ತು. ನಾನು ಇಲ್ಲಿ ಊರಿಗೆ ಹೋದಾಗ ನನಗೆ ಅದು ಒಂದು ತಲೆಯಲ್ಲಿ ಕುಂತು ಬಿಟ್ಟಿತ್ತು ಸರ್, ಆ ಚಿತ್ರನ ಯಾವಾಗಿಂದ ನಮ್ಮ ಅಜ್ಜರದ ಕಮ್ ಇಲ್ಲಿ ಹೋದಾಗ ಇದು ಪೂರ್ತಿ ಇವರಿನ್ನೂ ಬಂದಿರಲಿಲ್ಲ ಸರ್. ಎರೆ ಸೀಮೆ ಭಾಗದವರು ಆಧುನಿಕ ಕೃಷಿಗೆ ಬಂದಿರಲಿಲ್ಲ ಅವಾಗ. ಹೌದು, ಅವರು ಅವರು ನೀರಾವರಿ ಇರಲಿಲ್ಲ ಅಲ್ಲಿ. ನೀರಾವರಿ ಕಡಿಮೆ ಇತ್ತು. ಆಮೇಲೆ ಅವರೇನು ಹತ್ತಿ ಹಾಕೋದು, ಜೈದಾರ್ ಹತ್ತಿ ಹಾಕ್ತಿದ್ರು. ಈ ಮೆಣಸಿನ ಗಿಡ ಹಚ್ಚೋದು, ಮೆಣಸಿನ ಗಿಡದಲ್ಲೇನೆ ಸಣ್ಣತ್ತಿ ಹಾಕೋರು. ಇದು ಮುಂಗಾರಿ ಬೆಳೆ, ಅದು ಹಿಂಗಾರಿ ಬೆಳೆ, ಎರಡು ಸಮತೋಲನ ಆಗೋದು. ಒಂದು ಮಳೆ ಕೈ ಕೊಟ್ಟರು, ಒಂದು ಮಳೆಗೆ ಅನುಕೂಲ ಆಗೋದು. ಈರುಳ್ಳಿ ಹಾಕೋರು, ಈರುಳ್ಳಿ ಹೊಲದಲ್ಲೇ ಮತ್ತೆ ಮೆಣಸಿನ ಗಿಡ ಹಚ್ಚೋದು, ಹತ್ತಿ ಹಾಕೋದು. ಮೂರು ವಾಣಿಜ್ಯ ಬೆಳೆಗಳನ್ನ ತೆಗಿಯೋರು ಅವರು. ಹೌದು, ಈರುಳ್ಳಿ ಮತ್ತು ಇದು ಆದಮೇಲೆ ಹೊಲ ಹೊಡ್ಕೊಂತ ಇದ್ದು ಬಿಡೋರು. ಇದೆಲ್ಲ ಇದಾಯಿದ್ರಿಂದ ನಾ ಆ ಥರದ್ದು ಅಲ್ಲಿ ನಮ್ಮ ಎರಿ ಇದ್ದವು ಸರ್ ಒಂದಿಷ್ಟು, ಒಂದು 10 ಎಕರೆ ಎರಿ ಇತ್ತು ಅವಾಗ ಎಲ್ಲೇ ಕುಣ್ಬಿ ಅಲ್ಲಿ. ಕುಂಭದಲ್ಲಿ. ಅದನ್ನು ಆ ಥರ ಬಿಳಿಜೋಳ ಇದನ್ನು ಮಾಡೋರು ಮೊದಲು. ಇತ್ತಿತ್ತಲಾಗ ಅಲ್ಲಿ ಸೂರ್ಯಪಾನ ಹಾಕೋದು, ಸಜ್ಜೆ ಹಾಕೋದು, ಇವು ಕ್ರಾಸಿನ ಸಜ್ಜೆ ಈ ಥರ ಮಾಡೋರು ನಮ್ಮಪ್ಪ. ಆ ಟೈಮ್ನಲ್ಲಿ 98-99ರ ತನಕ ಸ್ವಲ್ಪ ಚೆನ್ನಾಗಿದ್ದು ಮಳೆಗಾಲ. ಆ ನಂತರ ಸ್ವಲ್ಪ ಬರಗಾಲದ ಇದನ್ನೇ ಇತ್ತು, 2001-2 ಇದ್ದ ಬರಗಾಲದ ಚಯನ ಇತ್ತು. ಹಂಗಾಗಿ ಅವು ಒಂದು ಮಳೆ ಏನರ ಇದಾಗ್ಬಿಟ್ಟು ಅವು ಫೇಲ್ ಆಗಿಬಿಡು, ಇಳುವರಿನೂ ಬರ್ತಿರಲಿಲ್ಲ, ಒಂದು ಬೆಳೆನ ಸಂಪೂರ್ಣ ಹೌದು. ಇದಾಗ. ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಅಪ್ಪರ ಕೂಡ ಸಂಘರ್ಷಗಳಾಗಿ ನಾ ಬೇಡ ಮಾಡೋದು ಅವ್ರು ತಿಳಂಗ್ ಮಾಡ್ಕೊಳ್ಳಿ ಅಂತ ನಾ ಬೆಂಗಳೂರಿಗೆ. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ? ಅಲ್ಲಿ ನೋಟಾ ಅಂತಂದು ವಾರಪತ್ರಿಕೆ, ಟಿ ಕೆ ತ್ಯಾಗರಾಜ್ ಅವ್ರದ್ದು, ಲಂಕೇಶ್ ಅವರು ಇದರಲ್ಲಿ ರಿಪೋರ್ಟರ್ ಇದ್ರು, ಹೌದು. ಪೊಲಿಟಿಕಲ್ ರಿಪೋರ್ಟರ್ ಇದ್ರು ಅವರು. ಅದು ಹೊಸದಾಗಿ ಶುರು ಆಗಿತ್ತು ಸರ್ ನೋಟಾ ಅಂತಂದು. ಅಲ್ಲಿ ಕೆಲಸ ಸಿಕ್ತು ಸರ್ ನನಗೆ. ಓ, ಅಲ್ಲಿ ನೀ ಚೆನ್ನಾಗಿ ಬರೀತೀಯ, ಸಿನಿಮಾ ರಿಪೋರ್ಟಿಂಗ್ ಮಾಡು ಅಂತ ಹೇಳಿದರು. ಹಾಗಾಗಿ ಸಿನಿಮಾ ಬಗ್ಗೆನೇ ಬರಿತಾ ಇದ್ದೆ. ಅದು ಯಾಕೋ ನನಗೆ ಅಲ್ಲಿ ಸುಮ್ಮನೆ ಅದು ಬಂದೇನೆ ಮಾಡಿ ಬರೆಯೋದು. ಈ ನಮ್ಮ ಜನರು ಕಷ್ಟ ಸುಖದ ಬಗ್ಗೆ ಏನಾದರೂ ಬರೀಲಿಕ್ಕೆ ಇದು ಆಗುತ್ತೆ ಸರ್. ಅದು ಈ ಸಿನಿಮಾ ಮಂದಿ ಅವ್ರ ತಳಕು ಬಳಕು ಬರೆಯೋದು ನನಗೆ ಒಂಥರ ಜಿಗುಪ್ಸೆ ಆಗಕ್ಕಾಯ್ತು. ಓಹೋ. ಅದ್ರ ಬಗ್ಗೆ ಬರೀಲಿಕ್ಕೆ ನಾ ಸಿನಿಮಾ ನೋಡಿ ಬರ್ತಿದ್ದೆ, ವಿಮರ್ಶೆ ಏನೋ ಬರೆಯೋಕ್ಕಾಗಲಿಲ್ಲ, ಬರೀಲಿಕ್ಕೆ ಆಗಲಿಲ್ಲ ನನಗೆ. ಎರಡು ಸಿನಿಮಾದ ವಿಮರ್ಶೆ ಬರಿಬೇಕಾಯ್ತು. ಸಿನಿಮಾ ನೋಡ್ಕೊ ಬಂದೆ, ಬರೀಲಿಕ್ಕೆ ಆಗಲಿಲ್ಲ. ಬಂದು ಬೈದು ಹೋಗ್ಬಿಟ್ರು ತ್ಯಾಗರಾಜ್ ಸರ್, ಏನು ಮಾಡ್ತೇನೆ ನೀನು ಅಂತಂದು. ಇದರಲ್ಲಿ ಅದು ಅಲ್ಲಿಗೆ ನಿಂತಿತ್ತು. ಆಮೇಲೆ ಅಲ್ಲಿದ್ದ ಕಲಬುರಗಿಯಲ್ಲಿ ಕ್ರಾಂತಿ ಅಂತಂದು ಹೋದೆ ಸರ್. ಪತ್ರಿಕೆ ಇತ್ತು. ಹ್ಞೂ ಸರ್. ಆ ಕ್ರಾಂತಿಯಲ್ಲಿ ಒಂದು 2-3 ತಿಂಗಳಿದ್ದೆ. ಆಮೇಲೆ ಹುಬ್ಬಳ್ಳಿ ಸಂಯುಕ್ತ ಕರ್ನಾಟಕ ಬಂದೆ. ಈ 2007ರ ತನಕನೂ ಇಲ್ಲೇ ಇತ್ತು ಸರ್, ಹುಬ್ಬಳ್ಳಿಯಲ್ಲಿ ಸಂಯುಕ್ತ ಆದರೆ ಕರ್ನಾಟಕದಲ್ಲಿ. ನೀವು ಜರ್ನಲಿಸಮ್ ಅಂತ ಒಂದು ಡಿಪ್ಲೊಮಾ ಆಗಲಿ ಅಥವಾ ಕೋರ್ಸ್ ಆಗಲಿ ಮಾಡಿ ಇಲ್ಲ? ಇಲ್ಲ ಇಲ್ಲ ಸರ್, ಅದು ಅಚಾನಕವಾಗಿ ಅಲ್ಲಿಗೆ ಹೋದಂಗೆ ಸರ್. ಅದು ಅದೊಂದು ಸಳತ್ತು. ಅಲ್ಲಿ ಹೋದಾಗ ಕೂಡ ಅದೇ ಇತ್ತು ಸರ್, ಅದು ಮಾಡುವಾಗನು ಒಟ್ಟು ಬಂದ್ರಿ ಈಗ ಮತ್ತೆ ಕೃಷಿ ಮಾಡಬೇಕು. 2007ಕ್ಕೆ ಬಂದಾಗ ಪೂರ್ತಿಯಾಗಿ ಕೃಷಿಕನ ಆಗ್ಬೇಕು ಅನ್ನೋದು. ಅಲ್ಲಿ ಏನ್ರ ಬದಲಾವಣೆ ಮಾಡಬೇಕು, ಅಪ್ಪ ಮಾಡಿದಂಗ ಬೇಡ, ಏನಾದ್ರೂ ಬದಲಾವಣೆ ಮಾಡಿ ಮತ್ತೆ ಕೃಷಿ ಮಾಡೋಣ, ಲಾಭದಾಯಕವಾಗಿ ಮಾಡೋಣ, ಹೊಸ ತಂತ್ರಗಳನ್ನು ಬಳಸೋಣ, ಹಂಗೇನ್ರ ಅನ್ಸಿತ್ತ? ಅದೇ ಸರ್, ನಾನು ನಾ ಅಂದ್ಕೊಂಡ ಬಹಳ ಅದು ಸುಲಭ ಅನ್ಸೈತಿ ಸರ್. ಅದ ಈ ಸಾವಯವ ಕೃಷಿನ ಮಾಡಿದ್ರೆ ನಮ್ದು ಅರ್ಧ ಖರ್ಚು ಉಳಿತೈತಿ, ಮತ್ತೆ ನಮ್ಮ ಅಜ್ಜರ್ ಏನ್ ಮಾಡ್ತಿದ್ರಲ್ಲ ಅದ್ರಲ್ಲಿ ಖರ್ಚು ಇಲ್ಲ, ಆ ತರ ಮಾಡಿದ್ರೆ ಬಹಳ ಸುಲಭವಾಗಿ ಮಾಡ್ಬೋದು. ಆದಾಯ ಸ್ವಲ್ಪ ಆದ್ರೆ ಆದಾಯ, ಸಾಲ ಆಗೋ ಸಾಧ್ಯತೆಗಳಿಲ್ಲ, ಸಾಲ ಮಾಡ್ಕೊಳ್ಳೋ ಅಂತ ಸಾಧ್ಯತೆಗಳಿರಲ್ಲ ಅಂತ ನಾ ಅಂದ್ಕೊಂಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ಈಗ ಹೊಲ ಮಾರಿದ್ರು ಸ್ವಲ್ಪ ಕಡಿಮೆ ಸರ್ ಅದರಲ್ಲಿ. ಆಮೇಲೆ ನಾನು ಒಂದು ಹೊಲ ಅಷ್ಟೇ ನಾನು ಸಾವಯವ ಮಾಡಿದ್ದೆ ಸರ್. ಅಲ್ಲಿ ಹೋದ್ಮೇಲೆ ನಮ್ಮ ಸಹೋದರ ಜೊತೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ, ಈಗ ನಾವು ಊರಲ್ಲಿ ಎಲ್ಲರೂ ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ಒತ್ತಡ ಇರ್ತತಿ. ನಾವು ಇದು ಒಮ್ಮೆಗೆ ಇದಾಗೋದಲ್ಲ ಸರ್, ಭಾಳ ತಾಳ್ಮೆ ಬೇಕು. ಹಾಗಾಗಿ ಅವರು ಮತ್ತು ನಾವು ಬೇರೆ ಬೇರೆ ಆದಿ. ಅಲ್ಲಿಗೆ ಹೊಲ ಇನ್ನೂ ಕಡಿಮೆ ಆಯ್ತು. ಅಷ್ಟರಲ್ಲಿ ನಾನು ಸಾವಯವ ಮಾಡೋದು, ನಾವು ಅದ್ರ ವೈವಿಧ್ಯವಾಗಿ ನಾವು ಈರುಳ್ಳಿ ಹಾಕೋದು, ಮೆಣಸಿನ ಗಿಡ ಹಚ್ಚೋದು, ಮತ್ತೊಂದು ಆ ಸಾಧ್ಯತೆಗಳು ಅಲ್ಲಿ ಏನಾಗ್ಬಿಡ್ತೈತೆ ಸರ್. ಈಗ ನಾವು ಡಿವೈಡ್ ಆಗತ್ತಿಗೆ ಎಲ್ಲ ನಮ್ಮ ಪರಿಕರಗಳನ್ನ ಸಾಮಗ್ರಿಗಳನ್ನ ಮತ್ತೆ ತಿರುಗಿ ಅಷ್ಟು ಸ್ವತಂತ್ರವಾಗಿ ಮಾಡ್ಕೊಂಡ್ರೆ ಮತ್ತೆ ನಾವು ಟೈಮ್ ಸರಿ ಕೆಲಸ ಮಾಡ್ಲಿಕ್ಕೆ ಆಗ್ತೈತಿ. ಅವರು ಹೊಡೆಯ ಮುಂದೆ ನಾವು ಸುಮ್ಮನೆ ಇರ್ಬೋದಾಗತ್ತಿ, ಸಕಾಲಿಕವಾಗಿ ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಅಸ್ತವ್ಯಸ್ತ ಆಗತ್ತಿ. ಬರೀ ಈ ಥರದ್ದು ಆಯಿತು. ಈಗ ಒಂದು ಹಂತದಲ್ಲಿ ಸುತ್ತಲೂ ಗಿಡ ಮರಗಳನ್ನ ಹಚ್ಕೊಳ್ಳೋದು, ನೀರನ್ನು ವ್ಯವಸ್ಥಿತವಾಗಿ ಹಾಸೋದು, ಆ ಥರದ್ದು ನನಗೆ ಎಷ್ಟು ಅಂದರೆ ಅಂದ್ರೆ ಕೆಲವರು ಏನು ಮಾಡ್ತಾರೆ ಸರ್, ಈಗ ಬಜೆಟ್ ಇರುತ್ತದಲ್ಲಿ ಬಂಡವಾಳ ಇದ್ದವರು ಸೀದಾ ಹಾಕಿ ಒಮ್ಮೆಗೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತಾರೆ, ಅವ್ರ 5-6 ವರ್ಷದಲ್ಲಿ ಇನ್ಕಮ್ ಶುರು ಆಗಿಬಿಡ್ತೈತಿ. ಈಗ ನಾವು ಕೃಷಿಯಲ್ಲೇ ಇದ್ದು ಬದುಕೋದೇ ಕಷ್ಟ ಇರ್ತೈತಿ, ಬಂಡವಾಳ ಹಾಕ್ಲಿಕ್ಕೆ ಆಗಲ್ಲ. ಈಗ ಒಂದು ಏನೋ ಇನ್ನೊಂದು ಬೋರ್ವೆಲ್ ಹಾಕಿಸ್ಬೇಕು, ಇನ್ನೊಂದು ಎತ್ತು ತಗೋಬೇಕು, ಈ ಥರ ಇದು ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ. ಅದಕ್ಕೆ ನನಗೆಷ್ಟು ಸಾಧ್ಯ ಆಗ್ತೈತೆ ಆ ಥರ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಯಾವ್ಯಾವ ಗಿಡ ಹಾಕಿವ್ರಿ? ಎಷ್ಟು ಎಕರೆ ಒಟ್ಟು? ಈಗ ನಮ್ಮದು 9 ಎಕರೆ ಇದೆ ಸರ್. 9 ಎಕರೆಯಲ್ಲಿ ನೀರಾವರಿ ಇದೆ. ಹ್ಞೂ ಸರ್, ಒಂದು 130 ತೆಂಗಿನ ಗಿಡ ಅದ ಸರ್. ಪಟ್ಟಿ ಪಟ್ಟಿ ಮಾಡಿದ್ದೇನೆ ಅಂದ್ರೆ ಹಿಂಗೆ ಅಡ್ಡ ಇಳುಕಲಿಗೆ ಅಡ್ಡವಾಗಿ ಒಡ್ಡುಗಳು ಅದ ಸರ್. ಅದು ಅಪ್ಪರ್ ಇದ್ದಾಗ ಆ ಥರ ಮಾಡಿಸಿದ್ರೆ ನಾವು ಅಪ್ಪರ್ ಇದ್ದಾಗ ನಾ ಆ ಥರ. ಆಮೇಲೆ ಅದರಲ್ಲೇ ನಾ ಇನ್ನೊಂದಿಷ್ಟು ಚಿಕ್ಕ ಪಾರ್ಟ್ ಮಾಡ್ಕೊಂಡಿದ್ದೇನೆ ಅಂದರೆ ನಮಗೆ ನೀರು ಹಾಸಲಿಕ್ಕೆ ಮೇಲೆ ತೆಲಗಾಲೇವನಿದ್ದ ಕೆಳಗೆ ಅಂದರೆ ಈ ತರಕಾರಿ ಏನಾದರೂ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ ಅಂತಂದು. ಆಮೇಲೆ ಸುತ್ತಲೂ ಈ ಮಾಗನಿ ಮತ್ತು ತೆಂಗಿನ ಗಿಡನ ಹಚ್ಚಿದ್ದೀನಿ ಸರ್. ಅಂದರೆ ಈ ಬಾಳೆ ಅಥವಾ ಏನಾದರೂ ಈ ಥರ ಬಾಳೆ ಅಷ್ಟೇ ಹಾಕೋದು ಸರ್. ಹಂಗಾಗಿ ಸ್ವಲ್ಪ ಅದಕ್ಕೆ ಚಾಟ್ ಬೇಕಲ್ಲ ಸರ್, ಗಾಳಿ ಚಾಟ ಅಂತ. ಅರಣ್ಯ ಗಿಡ ಹಾಕಿಲ್ಲ, ಮಾಗನಿ ಅಷ್ಟೇ ಇದೆ ಅಷ್ಟೇ. ಹ್ಞೂ ಸರ್, ಪೇರ್ಲ ಹೋದ ಸರ್, ಇನ್ಮೇಲೆ ಅದು ನಡುವೆ ಒಂದೊಂದು ಗಿಡ ಹಣ್ಣಿನ ಗಿಡಗಳನ್ನ ಹಚ್ಚಬೇಕು ಅನ್ನೋದಿದೆ. ಈಗ ಇವೆಲ್ಲ ಬಹು ವಾರ್ಷಿಕ ಬೆಳೆಗಳು ಆಯ್ತು. ನಮಗೆ ತಿಂಗಳ ಬೆಳೆಗಳು ಅಂದ್ರೆ ಜೋಳ ಆಗ್ಬೋದು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಹತ್ತಿ ಇಂಥವೆಲ್ಲ ಮಾಡಿದೆ ಸರ್. ಅವು ಈಗ ಒಂದು ವರ್ಷ ಕೃಷ್ಣ ಪ್ರಸಾದ್ KPA ಅಂತ ಇದಾರಲ್ಲ ಸರ್, ಕೃಷ್ಣ ಪ್ರಸಾದ್ ಸಹಜ ಸಮೃದ್ಧ, ಅವರು ಪರಿಚಯ ಆಯ್ತು ಸರ್ 2009-10 ಅವರು ಇಲ್ಲಿ ದೇಶಿ ಕೃಷಿಕರ ಬಳಗ ಅಂತ ಮಾಡಿದ್ರು ಬ್ಯಾಡ್ಗಲ್ಲಿ, ಚನ್ನಬಸಣ್ಣ ಕೊಂಬಳಿಯವರ ಅಧ್ಯಕ್ಷ ಅಲ್ಲಿ. ಆವಾಗ ಪರಿಚಯ ಆದಾಗ ಅವರು ಈ BT ಹತ್ತಿದ ಒಳ್ಳೆ ಜೋರಿತ್ತು ಸರ್. ಅವಾಗ BT ಹತ್ತಿ ಎಲ್ಲ ನಮ್ಮ ಕಡೆ ಅಂತರೂ ಅವಾಗ 10-18 ಕ್ವಿಂಟಲ್, ನಾವೇ 18 ಕ್ವಿಂಟಲ್ ವರೆಗೆ ನಮ್ಮ ಹೊಲದಲ್ಲಿ ಬೆಳೆದಿದ್ವಿ. ಅವಾಗ ಡಿಸಿ ಹೆಚ್ಚು ಬೆಳೆದಿದ್ರೆ ಮುಂಚೆ ಡಿಸಿ ಹೆಚ್ಚು ಬೆಳೆಯರ್ ಸರ್, ಅದು ಹತ್ತಿ ಬಿಟ್ಬಿಟ್ಟಿದ್ರು ಸರ್, ಅದು ಇರಕಾಗೋದು, ಅದು ಕಾಯಿ ಸಂಪೂರ್ಣವಾಗಿ ಒಡಿತಾ ಇರಲಿಲ್ಲ. ಈಗ ಹಾಕ್ತಾರೆ ಸರ್ ಈ ಗುತ್ತಲ ಭಾಗದಲ್ಲಿ, ಗುತ್ತಲ ಹೊಣ್ಣ ಅಂದ್ರೆ ಅದಕ್ಕೆ ಕಾಯಿ ಕೊರಕದ ಸಮಸ್ಯೆ ಆದ್ಮೇಲೆ BT ಬರಾಕ BT ಬಂತು ಸರ್. BT ಹಾಕಿರಿ? BT ಹಾಕಿದ್ವಿ ಸರ್. ಅಂದ್ರೆ ಅವಾಗ 4 ಎಕರೆ ಅಷ್ಟ ಆರ್ಗ್ಯಾನಿಕ್ ಮಾಡಿದ್ವಿ ಸರ್. ಆ ನಂತರದಲ್ಲಿ ಸಂಪೂರ್ಣ ನಮ್ಮ ನೀರಾವರಿ ಹೊಲನ ಪೂರ್ತಿ ಆರ್ಗ್ಯಾನಿಕ್ ಮಾಡಿದ್ವಿ. ಮಾಡಿದ್ದ ಒಂದು ವರ್ಷದ ನಂತರ ಅವರು ಈ BT ವಿರುದ್ಧವಾಗಿ ಒಂದು ಒಳ್ಳೆ ತಳಿನ ಬೆಳಿಬೇಕು ಆರ್ಗ್ಯಾನಿಕ್ ಇದರಲ್ಲಿ ಅಂತಂದು ಇದನ್ನ ಮಾಡಿದ್ರು ಅವರು. ಹಂಗಾಗಿ ಇದು ಬಬ್ಲಾದ ಸರ್ ಇದ್ರಲ್ಲ ಸರ್, ಇಲ್ಲಿ ಯೂನಿವರ್ಸಿಟಿಯಲ್ಲಿ, ಅವ್ರನ್ನ ಸಂಪರ್ಕಿಸಿದ್ವಿ ಸರ್. ಅವರು ಇಲ್ಲ, ಅದೇ ವರ್ಷ ಅದು ಸಾವಯವ ಮಿಷನ್ ಶುರುವಾಗಿದೆ ಸರ್, ಸಾವಯವ ಕೃಷಿ ಮಿಷನ್ ಸರ್. ಅವ್ರು ಇಲ್ಲ, ಈ ಸಲ ಚೆನ್ನಾಗಿ ಬಂದಿದೆ, ನಮ್ದು 10 ಕ್ವಿಂಟಲ್ ವರೆಗೂ ಇಳುವರಿ ಬಂದಿದೆ, ನಿಮಗೆ 1-2 KG ಬೀಜ ಕೊಡ್ತೇನೆ, ಬಂದು ಒಯ್ಯರಿ ಅಂತ ಹೇಳಿದಾರೆ ಸರ್. ಈಗ ಬೀಜ ಕೊಟ್ರು ಸರ್ ಅವರು, ಸಾವಯವದಲ್ಲಿ ಪ್ರಯೋಗಾತ್ಮಕವಾಗಿ ಬೆಳೆದ ಬೀಜನ ಕೊಟ್ರು ಸರ್ ಅವರು. ಅವನು ಇದು ಹಾಕಿದ್ವಿ, ಆ ವರ್ಷ 12 ಕ್ವಿಂಟಲ್ ತೆಗೆದ್ವಿ ಸರ್ ನಾವು. ಆ ವರ್ಷ ಈ ಬೀಜದ ವೈಫಲ್ಯದಿಂದ ಇವೆಲ್ಲವೂ ಫೇಲ್ ಆಗಿಬಿಟ್ಟು ಸರ್. ಬೇರೆಯವರು ಬಿಟಿ ಹತ್ತಿ ಕೆಲವು ಬಹಳಷ್ಟು ರೈತರು ಫೇಲ್ ಆಗಿ ದೊಡ್ಡ ಕಂಪ್ಲೇಂಟ್ ಆಗಿ ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರು ಆ ವರ್ಷ ರೈತರು. ಅದು ಬೀಜದ ವೈಫಲ್ಯ ಅಲ್ಲ, ಅದು ಹವಾಮಾನದ ವೈಫಲ್ಯ ಅಂತ ಕಂಪ್ನಿಯವರು, ಮೈಕೋ ಕಂಪ್ನಿಯವರು ಹೇಳಿದ್ರು. ಆಮೇಲೆ ಪರಿಸರದ ಒಂದು ಯಾವುದೋ ಸಂಸ್ಥೆ ಇದೆ ಸರ್, ಅವರು ಈ ಸಾವಯವ ಹತ್ತಿ ಬೆಳೆದಂತ ರೈತರನ್ನ ಹೊಲಗಳನ್ನ ಭೇಟಿ ಕೊಟ್ಟು ಇದು ಮಾಡಿದ್ರು. ಅವರು ಒಂದು ವರದಿ ಕೊಟ್ಟರು ಸರ್, ಇಲ್ಲಿ ಬೆಳಗಾವಿ ಅಧಿವೇಶನ ಇತ್ತು, ಕೃಷಿ ಸಚಿವರಿಗೆ ಒಂದು ನಿಯೋಗ ಇದು ಒಂದು ಇದನ್ನ ಕೊಟ್ಟು ಅದರಲ್ಲಿ ನಮ್ಮ ಹೊಲ ಮತ್ತೆ ನಾವು ಹತ್ತಿ ಬೆಳೆದದ್ದನ್ನು ಉಲ್ಲೇಖ ಮಾಡಿದ್ರು ಅವರು. ಮುಂಗಾರಿಗೆ 12 ಕ್ವಿಂಟಲ್, ಆಮೇಲೆ ಅದ್ರ ಕುಳೆ ಹತ್ತಿ 2 ಕ್ವಿಂಟಲ್, ಒಟ್ಟು 14 ಕ್ವಿಂಟಲ್ ಹತ್ತಿ ಬಂದಿತ್ತು ಸರ್. ಅದು ಈ ಬಿಟಿ ಹತ್ತಿ ಫೇಲ್ ಆಗಿದೆ, ಮತ್ತೆ ಆರ್ಗ್ಯಾನಿಕ್ ಹತ್ತಿ ಹಂಗೆ ಬಂತಿದ್ದು ಅಂದ್ರೆ ಹಿಂಗ ಒಂದ್ 2-3 ಹೊಲಗಳು ಇದನ್ನ ಮಾಡಿ ಅದನ್ನ ನಿದರ್ಶನ ಕೊಟ್ಟು ಈ ಹತ್ತಿ ಬೀಜದ ವೈಫಲ್ಯ ಅದು ಹವಾಮಾನದ ವೈಫಲ್ಯ ಅಲ್ಲ ಅಂತ ತೋರಿಸ್ಲಿಕ್ಕೆ ಇದು ಇದಾಯ್ತು ಸರ್ ಅವರಿಗೆ ಉದಾಹರಣೆ. ಇದನ್ನ ಕೊಡತ್ತೆ ತಕ್ಷಣ ಅದು ಅವ್ರು ಬ್ಲಾಕ್ ಬೆಲ್ಟ್ ಸೇರಿಸ್ಬಿಟ್ರು ಕಂಪ್ನಿನ, ಕೃಷಿ ಸಚಿವರು ಕೃಷ್ಣ ಮೇರೇಗೌಡರು ಏನೋ ಇದ್ರು ಅವರು. ಆಮೇಲೆ ಪರಿಹಾರ ಎಲ್ಲ ರೈತರಿಗೂ ಪರಿಹಾರ ಸಿಕ್ತು ಸರ್ ಅದು. ಆ ನಂತರ ಅದನ್ನ ಮುಂದುವರ್ಸಿದ್ರೆ ಆಮೇಲೆ ಒಂದು 2-3 ವರ್ಷ ಹಾಕ್ತಾ ಇತ್ತು ಸರ್. 3 ವರ್ಷದ ನಂತರ ಬೀಜ ಬಾಳ ಇದೆ, ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು, ಹಂಗಾಗಿ ಬೇರೆ ಬೀಜ ತರಬೇಕು ಅಂತ ಬಂದಿ ಸರ್ ಇಲ್ಲಿ. ಅವರು ಕೊಡ್ಲಿ ಆಮೇಲೆ ಬಬ್ಲ ಸರ್ ಇರಲಿಲ್ಲ, ಬೇರೆ ಯಾರಿದ್ರು ಅವರು ಸರಿಯಾಗಿ ಇದನ್ನ ಮಾಡಲಿಲ್ಲ, ಸ್ಪಂದಿಸ್ಲಿಲ್ಲ ಸರ್. ಹಂಗಾಗಿ ಆ ವರ್ಷ 17 ಕ್ವಿಂಟಲ್ ವಾಪಸ್ ತಗೊಂಡಿದ್ರು ಸರ್ ಅವರು ಬಬ್ಲಾಸ್ ಸರ್. 7 ಕ್ವಿಂಟಲ್ ಹತ್ತಿ ಬೀಜನ ಅವ್ರು ತಗೊಂಡು ಈ ಗದಗ ಭಾಗದ ರೈತರಿಗೆ ಕೊಟ್ಟಿದ್ರು ಸರ್. ಮತ್ತೆ ಬೀಜೋತ್ಪಾದನೆ? ಹ್ಞೂ ಸರ್. ನೀವು ಬೀಜೋತ್ಪಾದನೆ ಮಾಡ್ತಿದ್ರಿ ಅವಾಗ ಹತ್ತಿ? ಹತ್ತಿ ಇಲ್ಲ, ಆ ಹತ್ತಿನ ಅಂದ್ರೆ ಈ ಬಿಟಿ ಹತ್ತಿ ವಿರುದ್ಧವಾಗಿ ಇದೊಂದು ಬೀಜ ಸಿಗಲ್ಲ ಸರ್, ಬೀಜ ಕೊಟ್ಟು ಯಾರಾದ್ರೂ ಹಾಕ್ತಾರ. ಈಗ ಒಂದು 4 ಎಕರೆ ಬಿಟಿ ಹತ್ತಿ ಹಾಕಿದ್ರು, 1-2 ಎಕರೆ ಇದನ್ನ ಹಾಕಿ ನೋಡೋರು ಇರ್ತಾರೆ. ಆ ತರದ ಒಂದು ಜನರಿಗೆ ಅದು ಚಲೋ ಅನ್ಸಿದ್ರೆ ಅಂದ್ರೆ ಅವು ಬಹಳ ದುಬಾರಿ ಅಲ್ಲ ಸರ್, ಅನುಕೂಲ ಆಗ್ತೈತೆ ಅಂತ ಆ ತರ ಮಾಡಿದ್ರು ಅವರು, ಹಂಚಿದ್ರು ಸರ್ 60 ರೂಪಾಯಿ ಕೆಜಿ ಹಂಗೆ, ಮತ್ತೆ ಅವರೇ ಕೊಂಡ್ಕೊಂಡಿದ್ರು. ಅದೇ ಬೀಜವನ್ನ ಮತ್ತೆ ಹಂಗೆ ಕಂಟಿನ್ಯೂ ಮಾಡೋದು ಬೇಡ ಅನಿಷ್ಟ, ಒಂದು ಹಂತದವರೆಗೆ ಇಳುವರಿ ಕಡಿಮೆ ಆಯ್ತು, ಬಿಟ್ಬಿಟ್ರೆ ಬಿಟ್ಟು ಸರ. ಮತ್ತೆ ಇಲ್ಲಿ ಇವರು ಇದು ಪ್ರಯೋಗದ ಮಾಡಿರ್ತಾರಲ್ಲ ಸರ್ ಯೂನಿವರ್ಸಿಟಿಯಲ್ಲಿ, ಹೊಸ ಇದನ್ನ ಆ ಬೀಜ ಹೊಸ ಬೀಜ ಇದು ಹಾಕ್ಬೇಕು ಅಂತ ನೋಡಿದ್ವಿ, ಅದು ಸ್ಪಂದಿಸ್ಲಿಲ್ಲ ಸರ್ ಅವ್ರು, ಹಂಗಾಗಿ ಅಲ್ಲಿ ಬಿಟ್ಬಿಟ್ಟೆ. ಸಾವಯವ ಕೃಷಿ ಅನುಕೂಲನಾ ರೈತರಿಗೆ ಅಂತ? ಅನುಕೂಲ ಇದೆ ಸರ್, ಅನುಕೂಲ ಅಂದ್ರೆ ಈಗ ಅದು ಹೇಗೆ ಅಂದ್ರೆ ಆರಾಮ್ ಇರ್ಬೋದು ಸರ್ ಮನುಷ್ಯ. ಈಗ ನಾವು ಆಧುನಿಕ ಕೃಷಿ ಅಂದ್ರೆ ಮನುಷ್ಯನ ಯಂತ್ರ ಆಗಿಬಿಡ್ತಾನೆ, ಅದ್ರ ಜೊತೆಗೆ ಇಷ್ಟು ಮಾಡಿದ್ರು ಕೆಲಸಗಳಂತ ಕೃಷಿಯಲ್ಲಿ ಯಾವಾಗ್ಲೂ ಇದ್ದೇ ಇರ್ತೇವೆ. ಸಾವಯವ ಕೃಷಿ ಮಾಡಿದ್ರೆ ಅಂದ್ರೆ ಬಂಡವಾಳ ಹಾಕದ್ ಕಡಿಮೆ ಇರ್ತದೆ, ಟೆನ್ಷನ್ ಇರಲ್ಲ, ಅವ್ನು ಹೊರಗಡಿದ್ದ ತಂದು ಏನು ಹಾಕಿರಲ್ಲ, ಬಂದ್ರೆ ಬರಲಿ ಇದಾದ್ರೆ. ಈಗ ಇವರು ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿರ್ತಾರ, ಔಷಧ ಹೊಡೆದಿರ್ತಾರ, ಹಂಗಾಗಿ ಬೀಜನೂ ದುಬಾರಿ ಬೀಜ ತಂದು ಹಾಕಿರ್ತಾರ. ಅಲ್ಲಿ ಏನೋ ಸ್ವಲ್ಪ ಇದಾದ್ರೆ ಇವು ಪೂರ್ತಿ ಉದ್ಯೋಗಕ್ಕೆ ಒಳಗಾಗಿಬಿಡ್ತಾರ, ಏನೋ ಆಗಿದೆ ಅಂತ ಮತ್ತೆ ಅದಕ್ಕೇನೋ ತಂದು ಹೊಡೆಯೋದು. ಈ ಥರ ಅವ್ರದ್ದು ನಿರಂತರವಾಗಿ ಅದನ್ನು ಮಾರ್ಕೆಟ್ ಹೋಗೋವರೆಗೂ ಒಂದು ಉದ್ಯೋಗ ಸ್ಥಿತಿಯಲ್ಲೇನೋ ಇರ್ತಾರ. ಇಲ್ಲಿ ಹಾಗಿರಲ್ಲ, ನಾವು ಸಹಜವಾಗಿ ಅದ್ರ ಪಾಡಿಗೆ ಅದ ಬಿಟ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನು ಬೆಳೀತಿರ್ತದೆ, ಆರಾಮಿರ್ಬೋದು ಸರ್. ಅದೇ ಕಟ್ಟಿಗೆ ಅವನ್ನೆಲ್ಲಾನು ಅಲ್ಲೇ ಮತ್ತೆ ಕೊಚ್ಚಿ ಅಲ್ಲಿ ಹಾಕುದು ಮಾಡ್ಬೋದು ಸರ್. ಇವು ಬಹುವಾರ್ಷಿಕ ಬೆಳೆಗಳಿಗೂ ಕೂಡ ಹಂಗ ಮಾಡುದು, ಗರೀಬ್ ಇತ್ತು ಅಂದ್ರೆ ಅಲ್ಲೇ ಹಾಕುದು, ಅಲ್ಲೇ ಹಾಕ್ಬೋದು ಸರ್. ಹೊರಗಿಂದ ಏನು ತಂದು ಹಾಕಂಗಿಲ್ಲ, ಹಾಕದಲ್ಲ ಸರ್. ಈಗ ನಾನು ಹೆಚ್ಚಾಗಿ ಬೇಸಿಗೆಯಲ್ಲಿ ಕುರಿ ತರಬಿಸ್ತಾನೆ ಸರ್, 1 ತಿಂಗಳ 1.5 ತಿಂಗಳ ಹಂಗೆ. ಆಮೇಲೆ ಸಗಣಿ ಒಂದು 3 ಎಮ್ಮೆ ಒಂದು ಆಕಳ ಐತೆ ಸರ್, ಅವು ಎತ್ತಿಂದು ಈಗ ಸಗಣಿ ಗೊಬ್ಬರ ಅದರ ಮೇಲೆ ಇದನ್ನ ಮಾಡ್ತೀನಿ. 3 ಟ್ರ್ಯಾಕ್ಟರ್ ಅಂತರ ಸರ್. ಇಷ್ಟು ಸಾಕು ನಮಗೆ, ಹೆಚ್ಚಿಗೆ ರಾಸಾಯನಿಕ ಹಾಕಿದ್ರೆ ಹೆಚ್ಚು ಲಾಭ ಬರುತ್ತೆ ಹಂಗೆಲ್ಲಾನು ಅನ್ಕೊಳ್ತಿರ್ತಾರೆ ಎಷ್ಟೋ ಜನ. ಹ್ಞೂ ಸರ್. ಈಗ ನಾನು ಗೋವಿನ ಜೋಳ ಹಾಕ್ತೇನೆ ಸರ್. ಈಗ ಸರ್ಕಾರ ಇದು ಮಾಡಿದ್ರು ಕೂಡ ಒಂದಿಷ್ಟು ಕುರಿ ತರಬಿಸಿ ಒಂದು ಭಾಳ ಹಾಕೋದಲ್ಲ ಸರ್ ಈ ಮೇವಿನ ಸಲುವಾಗಿ. ಈ ಜೂನ್ಗೆ ಸೆಪ್ಟೆಂಬರ್ಗೆ ನಮ್ಮ ಬನಿಗಳು ಮುಗಿದು ಬಿಡ್ತಾವೆ ಸರ್. ಮೊದಲೆಲ್ಲ ಹೈಬ್ರಿಡ್ ಹಾಕ್ತಿದ್ವಿ, ಈಗ ಹೈಬ್ರಿಡ್ ಮಳಿಗೆ ಸಿಕ್ತು ಅಂದ್ರೆ ಅದು ಕೆಟ್ಟರೆ ಮಾರೋದು ಕಷ್ಟ ಸರ್. ಹಂಗಾಗಿ ಗೋವಿಂಜೋಳ ಸ್ವಲ್ಪ ಸೆಕ್ಯೂರ್ಡ್ ಬೆಳೆ, ಅದು ತೆನೆ ಕೆಳಗೆ ಬಿದ್ದು ಬಿಡ್ತೈತಿ ಮಳೆ ಹೆಚ್ಚಾದ್ರೆ, ನಮಗೆ ಬೇಕಾದಾಗ ನಾವು ಮುರಿಸ್ಕೊಂಡು. ಹಂಗಾಗಿ ಎಲ್ಲ ರೈತರು ಈ ಗೋವಿಂಜೋಳಕ್ಕೆ ಎಲ್ಲ ಶಿಫ್ಟ್ ಆಗಿರೋದು ಈ ಸಿರಿಧಾನ್ಯ ಬೆಳೀತಿದ್ರು ಸರ್ ನಮ್ಮ ಕಡೆ. ಈ ಸಾವಿ

ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕಿನ ಚಿತ್ರಭಾನುಕೋಟಿಯ ಮುದುಕಪ್ಪ ಡಿ ಪಡಿಕೇರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣಂತ. ಶರಣ ಸಹಜ ಭಾವಾ ಗಿರಿ ಜಯ ಸುಖ ಜೀವಾ ಬೇಗ ಕರುಣಿಸು ನಿಧಿ ಕೋಶ ಜಿತ ಪಂಚವಿಧ ಪಾಶ ಬೇಗ ಕರುಣಿಸು ಸಂಗೀತ ಕಾರ್ಯಕ್ರಮದಲ್ಲಿ ಮುಧೋಳ್ ತಾಲೂಕಿನ ಚಿತ್ರಭಾನುಕೋಟೆಯ ಮುದುಕಪ್ಪ ಡಿ ಬಡಿಗೇರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ಜ್ಯೋತಿ ಪ್ರಭೆಯ ಮಲ್ಲೆ